ನಮ್ಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಹರ್ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवर. कृषि एवं किसान कल्याण मंत्रालय, भारत सरकार. ನಮಸ್ಕಾರ ರೈತ ಬಾಂಧವರೇ, ನಮ್ಮ ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಇಂದಿನ ಕಾರ್ಯಕ್ರಮಗಳಲ್ಲಿ ಕೃಷಿ ಅನುಭವ ಕುರಿತು ಕೊಪ್ಪಳ ತಾಲೂಕು ಚಿಲಕಮುಖಿ ಗ್ರಾಮ ರೈತರಾದ ಶ್ರೀ ಮರಿಬಸಪ್ಪ ಹಾನ್ಗಲ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಂತರ ರೈತರಿಗೆ ಸಲಹೆ ಕೇಳುವಿರಿ. ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಣ್ಣಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಈಗ ಕೇಳೋಣ ಕೃಷಿ ಅನುಭವ ಕುರಿತು ಕೊಪ್ಪಳ ತಾಲೂಕು ಚಿಲಕಮುಗಿ ಗ್ರಾಮ ರೈತರಾದ ಶ್ರೀ ಮರಿಬಸಪ್ಪ ಹಾನ್ಗಲ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಚಿಲಕಮುಖಿ ಗ್ರಾಮದ ರೈತರು ಮರಿಬಸಪ್ಪ ಹಾನ್ಗಲ್ ಇವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಕೃಷಿಯ ಅನುಭವಗಳನ್ನು ಇವತ್ತು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ, ಅವರನ್ನು ಮಾತನಾಡಿಸೋಣ. ನಮಸ್ಕಾರ ಮರಿಬಸಪ್ಪರೇ. ನಮಸ್ಕಾರ ಸರ್. ಮರಿಬಸಪ್ಪ ಹಾನ್ಗಲ್ ನಿಮ್ಮ ಪೂರ್ಣ ಹೆಸರು? ಹೌದು ಸರ್. ಹಾನ್ಗಲ್ ಅಂದರೆ ಏನದು ಸರ್? ನಮ್ಮ ಸರ್ನೇಮ್ ಸರ್ ಅದು. ಅದು ಯಾವತ್ತಿಗೆ ಹಿಂದಿಲಿಂದ ಬಂದ್ಬಿಡ ಸರ್ ಅದು, ಹಂಗಾಗಿ ಸರ್ನೇಮ್ ಹಾನ್ಗಲ್ ಅಂತ ಹೇಳ್ತಾರೆ. ಹಾನ್ಗಲ್ ಊರು ಇದೆಯಾ? ಐತೆ ಸರ್, ಊರು ಐತೆ. ಎಲ್ಲಿ ಬರುತ್ತೆ ಅದು? ಇಲ್ಲೇ ಒಂದು 3-4 ಕಿಲೋಮೀಟರ್ ಐತೆ ಸರ್. ಅಂದರೆ ನಿಮ್ಮ ಭಾಗದಲ್ಲಿ ಹಾನ್ಗಲ್ಲು, ಮೆತ್ತಗಲ್ಲು ಇಂಥವೆಲ್ಲ ಜಾಸ್ತಿ ಇದೆ? ಅದಾವೆ ಸರ್, ಅದಾವೆ ಸರ್. ಅಂದರೆ ನಿಮ್ಮ ಭಾಗದಲ್ಲಿ ಈ ಥರ ಕಲ್ಲುಗಳು ಜಾಸ್ತಿ ಇದೆ ಅಂತಾನೆ ಭೂಮಿಯಲ್ಲಿ? ಇಲ್ಲಿ ನಮ್ಮಲ್ಲಿ ಹೆಚ್ಚಾಗಿ ಗುಡ್ಡು ಪ್ರದೇಶನೇ ಐತೆ ಸರ್. ಜಾಸ್ತಿ ಕಲ್ಲೂ ಅದಾವ್ರಿ ಸರ್. ಕಲ್ಲಿರೋದ್ರಿಂದನೇ ಎಲ್ಲ ಊರುಗಳ ಹೆಸರುಗಳು ಹಿಂಗಿರೋದು ಆ ಟೈಪ್. ಏನೊಂದ್ಸರ ಹಿರಿಯರು ಮಾಡಿದ ನಮಗಂತ ಆ ವಿಷಯ ಗೊತ್ತಿಲ್ಲ ರೀ, ಬಟ್ ಅವಾಗ ಹಿಂದಕ್ಕೆ ಮಾಡಿರ್ಬೇಕು ಸರ್ ಅವರು, ಅದ ಥರನ ಊರ ಹೆಸರನ್ನ ಇಟ್ಟಿರ್ಬೇಕು ಸರ್ ಅವರು. ಮರಿಬಸಪ್ಪರ ಹೇಳಿ, ಈಗ ನಿಮ್ಮ ಕೃಷಿ ಬಗ್ಗೆ ಹೇಳಿ, ಎಷ್ಟು ಎಕರೆ ಭೂಮಿ ಇದೆ, ಏನೇನೇ ಸರ್? ಭೂಮಿ 10 ಎಕರೆ ಭೂಮಿ ಐತೆ ಸರ್. ಅದರಲ್ಲಿ ಒಂದು 6-7 ಎಕರೆ ಮೆಕ್ಕೆಜೋಳ ಹಾಕ್ತಾರೆ ಸರ್. ಒಂದು 5 ಎಕರೆ ಶೇಂಗಾ ಹಾಕ್ತಾರೆ ಸರ್. ತೊಗರಿ. ಅಷ್ಟು ನೀರಾವರಿನ? ಹಾಂ, ನೀರಾವರಿ ಸರ್, ಅಷ್ಟು ನೀರಾವರಿ ಐತಿ. ನೀರಾವರಿ ಅಂದ್ರೆ ಹೇಗೆ, ಕಾಲುವೆ ನೀರಾವರಿನ ಅಥವಾ ಹೇಗೆ? ಕೊಳವೆ ಬಾವಿ ಸರ್. ಕೊಳವೆ ಬಾವಿ ಎಷ್ಟಿದಾವೆ? 3 ಅದ್ರ ಸರ್. 3? ಹ್ಞೂ ಸರ್. 10 ಎಕರೆಗೆ ಆಗುತ್ತೆ? ಸಾಕಷ್ಟು ಆಗುತ್ತೆ ಸರ್. 10 ಎಕರೆಯಲ್ಲಿ ಭೂಮಿಯನ್ನು ವಿಂಗಡಣೆ ಮಾಡಿಕೊಂಡು ಏನೇನು ಬೆಳೆಗಳನ್ನು ಹಂಚಿಕೆ ಮಾಡ್ಕೊಂಡಿದ್ರು? ಕ್ರಾಪ್ ವೈಸ್ ಹಿಂದೆ ಮುಂದೆ ನೀರಿನ ಸಲುವಾಗಿ ಕರೆಂಟ್ ಕಡಿಮೆ ಇದಕ್ಕ ಸ್ವಲ್ಪ ಒಂದು ತಿಂಗಳ ಹಿಂದೆ ಮುಂದೆ ನಾವು ಏನಾರು ಪೀಕ್ ಮಾಡಿದ್ರು ಒಂದು ತಿಂಗಳ ಹಿಂದೆ ಮುಂದೆ ಬರಂಗ್ ಮಾಡ್ಕೊಂಡಿರ್ತೀವಿ ಸರ್. ಹೌದಾ? ಹ್ಞೂ ಸರ್. ಮುಖ್ಯವಾಗಿ ಏನೇನು ಬೆಳಿತೀರಿ? ಹೆಚ್ಚಾಗಿ ಫಸ್ಟ್ ಸೀಸನ್ನಲ್ಲಿ ಮೆಕ್ಕೆಜೋಳ ಜಾಸ್ತಿ ಬೆಳಿತಾರೆ ಸರ್. ಮುಂಗಾರಿಗೆ? ಮುಂಗಾರಿಗೆ ಸರ್. ಮುಂಗಾರಿಗೆ? ಹಿಂಗಾರಿಗೆ ಈಗ ಸದ್ಯ ನಾವು ಶೇಂಗಾ ಹಾಕಿರೋ ಸರ್ ಈಗ. ಮುಂಗಾರಿಗೆ ನಾನು ಗಮನಿಸಿದ ಹಾಗೆ ನಿಮ್ಮ ಭಾಗದಲ್ಲಿ ರೈತರು ಮೆಕ್ಕೆಜೋಳವನ್ನೇ ಹೆಚ್ಚು ಅವಲಂಬಿಸ್ಕೊಂಡಿದ್ದಾರೆ, ಯಾಕೆ ಇದು ಈ ಭಾಗದಲ್ಲಿ ಆ ಬೆಳೆಯನ್ನು ಜಾಸ್ತಿ ಬೆಳೀತಾ ಇರೋದು ಸರ್? ಇಲ್ಲಿ ಭೂಮಿಗೆ ಈ ಹವಾಮಾನಕ್ಕೆ ಇವತ್ತು ಪ್ರತಿಯೊಂದಕ್ಕೂ ಸ್ವಲ್ಪ ಮೆಕ್ಕೆಜೋಳ ಸ್ವಲ್ಪ ಎಷ್ಟು ರೇಟ್ ಉತ್ತಮ ಆಗಿಸ್ತಾರೆ, ಮತ್ತೆ ಅದು ಮೆಕ್ಕೆಜೋಳದಿಂದ ಸ್ವಲ್ಪ ದನಕರಕ್ಕೆ ಮೇವನ ಆಗುತ್ತೆ ಅಂತಂದು ಅದನ್ನು ಮಾಡ್ತಾರೆ ಸರ್. ಏನು ಮಳೆ ಆದ್ರಂತೂ ಅಡ್ಡಿಲ್ಲ ಸರ್, ಚೆನ್ನಾಗಿ ಬೆಳಿತೈತೆ ಸರ್. ಅದು ಮಳೆ ಆಗಲಿಲ್ಲ ಅಂದ್ರೆ ಕಷ್ಟ ಆಗುತ್ತೆ ಸ್ವಲ್ಪ. ಈಗ ನಿಮ್ಮ ಭೂಮಿಯ ಮಾದರಿ ಅದ್ರ ಗುಣ ಹೇಗಿದೆ ನಿಮ್ಮ ಭೂಮಿ? ಒಂದು ನಮ್ಮ ಭೂಮಿ ಪ್ರಕಾರ ಸರ್ ಒಂದು 3 ಎಕರೆ ಕಬ್ಬು ಮೇಯಿಸ್ತಾರೆ, ಒಂದು 7 ಎಕರೆ ಮಸಾರಿ ಸರ್. ಮಸಾರಿ ಇದೆ? ಹ್ಞೂ ಸರ್. ಮಸಾರಿ ಭೂಮಿಯಲ್ಲಿ ಯಾವ್ಯಾವ ಬೆಳೆಗೆ ಯೋಗ್ಯ ಅದು ಬೆಳಿಲಿಕ್ಕೆ? ಮಸಾರಿ ಬೆಳೆಗೆ ನಾವು ಇವತ್ತು ಏನೋ ಬೆಳೆದ್ರೆ ಸರ್ ತರಕಾರಿ ಬೆಳಿಬೋದು. ಆ ಟೊಮೊಟೊ, ಮೆಣಸಿನ ಗಿಡ, ಯಾವುದೋ ಒಂದು ತರಕಾರಿ ಬೆಳೆದ್ರೂ ಚೆನ್ನಾಗಿ ಬೆಳಿತಾರೆ ಸರ್. ಚೆನ್ನಾಗಿ ಬರ್ತದೆ. ಹ್ಞೂ ಸರ್. ಇದು ಕಪ್ಪು ಭೂಮಿಯಲ್ಲಿ ಏನು ಬೆಳಿತೀರಿ? ಅಲ್ಲಿ ಭತ್ತ ಬೆಳಿತೀವಿ ಸರ್, ಒಂದು 2 ಎಕರೆ ಭತ್ತ ಬೆಳಿತೀವಿ ಸರ್. ನಾವು ಮೆಕ್ಕೆಜೋಳ ಯಾವುದ್ರಲ್ಲಿ ಬೆಳೆದ ನೀವು ಜಾಸ್ತಿ? ಮಸಾರಿಯಲ್ಲಿ ಜಾಸ್ತಿ ಬೆಳಿತೀವಿ. ಮಸಾರಿಯಲ್ಲಿ ಜಾಸ್ತಿ ಬೆಳಿತೀರಿ. ಮೆಕ್ಕೆಜೋಳ ನಿಮಗೆ ಅಂದರೆ ರೋಗ ಅದರ ಏನಾದರೂ ಕೀಟಬಾಧೆಗಳಾಗಿರ್ಬೋದು ರೋಗ ಬಾಧೆಗಳಾಗಿರ್ಬೋದು ಕಡಿಮೆನೇ ಹೆಚ್ಚುನ ನಿಮ್ಮ ಕಡೆಗೆ ಸರ್? ಇರುತ್ತೆ ಸರ್, ಅದು ಸುಳಿ ಬೀಳುತ್ತೆ ಸರ್, ಒಂದು ಬಾಲೌಟ್ ಟೈಪ್ ಸುಳಿಯಾಗ. ಅದನ್ನೇನೋ ಒಂದು ಔಷಧ ಏನಾರೆ ತಿಮೇಟ್ ಆಗಲಿ ಪುರೋಟ ಆಗಲಿ ಹಾಕಿ ಅದು ಕಂಟ್ರೋಲ್ ಮಾಡ್ಕೊಂತೀವಿ ಸರ್. ಅಲ್ಲಿಂದ ಅತ್ಲಾಗ ಒಂದು ಟೈಮ್ ಹಾಕ್ಯಂಬಿಟ್ರೆ ಎಲ್ಲ ಕ್ಲೀನ್ ಆಗ್ಬಿಡ್ತು ಸರ್. ಅಂಥ ಏನು ಔಷಧ ಏನು ನಮ್ಗೆ ಪ್ರಾಬ್ಲಮ್ ಇಲ್ಲ ಸರ್. ಹೆಚ್ಚಾಗಿ ಸ್ವಲ್ಪ ನಮ್ಗೆ ಏನರ ಸ್ವಲ್ಪ ಗೊಬ್ಬರ ಜಾಸ್ತಿ ಹಾಕ್ಬೇಕಾಗುತ್ತೆ ಸರ್ ನಮ್ಮ ಭೂಮಿಗೆ. ಹೌದಾ? ಹ್ಞೂ ಸರ್. ಮೆಕ್ಕೆಜೋಳಕ್ಕೆ? ಹ್ಞೂ ಸರ್. ಅದು ಒಂದು ಟೈಮ್ ಎರಡು ಟೈಮು ಸ್ವಲ್ಪ ಲಡ್ ಏರಿಯಾ ಮುಂದೆ ಬೇಕಾಗುತ್ತೆ ಸರ್, ಗೊಬ್ಬರ ಬೇಕಾಗುತ್ತೆ ಸರ್, ಕಾಳು ಕಟ್ಬೇಕಾರ. ಏನು ಸಾಮಾನ್ಯವಾಗಿ ಮೆಕ್ಕೆಜೋಳವನ್ನು ಬೆಳೀತಾ ಇರತಕ್ಕಂಥ ಭಾಗಗಳಲ್ಲಿ ತಜ್ಞರು ಹೇಳೋ ಅಭಿಪ್ರಾಯಗಳೇನಂದರೆ ಭೂಮಿ ಫಲವತ್ತತೆ ಕಡಿಮೆ ಆಗ್ತದೆ ಅಂತ, ಅದು ನಿಮ್ಮಲ್ಲಿ ಆ ಥರದ ಅನುಭವ ಆಗಿದೆಯಾ ಹೇಗೆ? ಹ್ಞೂ ಸರ್, ಈಗ ನಾವು ರಾಸಾಯನಿಕ ಗೊಬ್ಬರ ಬಳಸೋದ್ರಿಂದ ಮತ್ತು ಭೂಮಿಯ ಫಲವತ್ತತೆ ಕಳ್ಕೊಂಬಿಡ್ತಾರೆ ಅದು. ಆದರೂ ನಾವು ಅನಿವಾರ್ಯದಿಂದ ಸರ್ಕಾರನ ಆದೇಶ ಮಾಡೈತಲ್ರಿ, ಅವರು ಸರ್ಕಾರದವ್ರ ಆದೇಶ ಸ್ವಲ್ಪ ನಮಗೆ ಅವರು ಈ ಥರ ಮಾಡ್ಬಿಡ್ತು, ಇನ್ನಷ್ಟು ಹೆಚ್ಚೆಚ್ಚು ರೈತರಿಗೆ ನಮಗೆ ಸ್ವಲ್ಪ ಮಂದಟ್ಟು ಮಾಡಿದ್ರೆ ಹೆಚ್ಚೆಚ್ಚು ಸಾವಯವ ಒಂದು ಕೃಷಿಯಿಂದ ರೈತರು ಹೊಂದಬೇಕಾಗತ್ತಂತ ನನ್ನ ಅನಿಸಿಕೆ ಸರ್. ಈಗ ರೈತರು ಮಣ್ಣಿನ ಸಾರವನ್ನು ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಜಾಗೃತರಾಗ್ತಾ ಬರ್ತಾ ಇದ್ದಾರೆ. ರಾಸಾಯನಿಕ ಒಳಸುರಿಗಳನ್ನು ಕಡಿಮೆ ಬಳಕೆ ಮಾಡಬೇಕು ಅನ್ನುವಂತಹ ಒಂದು ತಿಳುವಳಿಕೆ ಆಗಲಿ ಅರಿವಾಗಲಿ ಜಾಸ್ತಿ ಆಗ್ತಾಯಿದೆ. ಈ ಥರದ ಚಟುವಟಿಕೆ ನಿಮ್ಮ ಚಿಲ್ಕಮುಖಿ ಗ್ರಾಮದಲ್ಲಿ ನಡೀತಾ ಇದೆಯಾ ಹೇಗೆ? ಈಗ ಇತ್ತಾನೀಚೆಗೆ ಸ್ವಲ್ಪ ಸರ್ಕಾರಿ ಗೊಬ್ಬರ ಬೆಳೆಸಿದ ಭೂಮಿ ಬಿರುಸಾಗಿದ್ದಾಗಿದ್ದ ಎಲ್ಲರಿಗೆ ತಮ್ಮ ತಮ್ಮ ರೈತರದ ಅನುಭವ ಪ್ರಕಾರ ಸ್ವಲ್ಪ ಸಾವಯವ ಗೊಬ್ಬರನ ಉಪಯೋಗ ಮಾಡ್ಕೊಂತ ಮಾಡ್ತಾರೆ ಸರ್. ನೀವು ಈ ಬಗ್ಗೆ ಏನಾದರೂ ಪ್ರಯತ್ನ ಮಾಡಿದ್ರ? ನಾವು ಕಂಟಿನ್ಯೂ ಸ್ವಲ್ಪ ಹೆಚ್ಚಾಗಿ ಇದ್ರದ್ದು ಗೊತ್ತಿದ್ದಕ್ಕೂ ಕಡಿಮೆ ಪ್ರಮಾಣ ಮಾಡ್ತೀವಿ ಸರ್. 75% ಸಾವಯವ ಗೊಬ್ಬರ ಮಾಡಿದ್ರೆ ಒಂದು 25% ಅಷ್ಟೇ ರಾಸಾಯನಿಕ ಗೊಬ್ಬರ. 75% ಸಾವಯವ ಗೊಬ್ಬರಗಳು ಅಂತ ಹೇಳ್ತಿದ್ರಿ. ನೀವು ಸಾವಯವ ಗೊಬ್ಬರಗಳಂದ್ರೆ ಏನೇನು ಬಳಕೆ ಮಾಡ್ತೀರಿ, ಯಾವ್ಯಾವ್ದನ್ನು ಕೊಡ್ತೀರಿ, ಯಾವ್ಯಾವ ಕಾಲಕ್ಕೆ ಕೊಡ್ತೀರಿ ಭೂಮಿಗೆ? ಈ ಕುರಿ ಗೊಬ್ಬರ ಸರ್, ಆಮೇಲೆ ಸಗಣಿ ಗೊಬ್ಬರ. ಬೇಸಿಗೆ ಟೈಮ್ದಾಗ ನಾವೆಲ್ಲ ಮನೆಗೆ ಟ್ಯಾಕ್ಟ್ರಿ ಇರ್ತಾವಲ್ರಿ, ಅವನ್ನೇನೋ ನೀಗ್ಲಿ ಹೊಡೆದು ಎಲ್ಲ ಹದವಾಗಿ ಮಾಡ್ಕೊಂಡು ಟ್ಯಾಕ್ಟ್ರಲ್ಲೇ ಮತ್ತು ಬೇಸಿಗೆ ಟೈಮ್ದಾಗ ಅಷ್ಟು ಅದನ್ನ ಗೊಬ್ಬರ ಏರ್ಕೊಂಡು ಎಲ್ಲ ಒಂದು ಭೂಮಿಗೆ ಎಲ್ಲ ಕೂಡ ಮಾಡಿ ಅವಾಗ ಬೇಸಿಗೆ ಟೈಮ್ದಾಗ ನಾವು ಗೊಬ್ಬರ ಏರಿ ಬಿಸಿಲು ತಿನ್ನಲ್ಲ ಅಂತೇಳಿ ಇದು ಮಾಡಿಬಿಡ್ತೀವಿ ಸರ್. ಹ್ಞೂ ಸರ್, ಒಂದು 2-3 ತಿಂಗಳ ಬಿಸಿಲಿಗೆ ಬಿಟ್ಬಿಡ್ತೀವಿ ಸರ್, ಏನು ಪೀಕ ಮಾಡಲ್ರಿ ಅವಾಗ. ಯಾಕಂದ್ರೆ ಏನೋ ಕ್ರಿಮಿ ಕೀಟ ಇದ್ರೆ ಬಿಸಿಲಾಗ ಅವು ಸತ್ತೋಕು ಅಂತೇಳಿ ಬಿಟ್ಬಿಡ್ತೀವಿ ಸರ್. ಅಂದ್ರೆ ಮಣ್ಣನ್ನೆಲ್ಲ ಇದು ಮಡಕೆ ಅದವಾಗಿ ಮಾಡಿಬಿಡ್ತೀವಲ್ಲ ಸರ್. ಸರ್, ಇದಲ್ಲದೆ ಮಣ್ಣಿನ ಫಲವತ್ತತೆಯನ್ನು ಉಳಿಸ್ಕೊಳ್ಳೋದಕ್ಕೆ ಈ ಗೊಬ್ಬರಗಳನ್ನು ಕೊಡೋದಲ್ಲದೆ ಮತ್ತೆ ಬೇರೆ ಏನು ಕ್ರಮಗಳನ್ನು ಅನುಸರಿಸ್ತಾ ಇದ್ರಿ ನೀವು? ಬೇರೆ ಏನಿಲ್ಲ ಸರ್, ಮತ್ತೆ ಈಗ ಅದು ಒಂದು ಬಿಟ್ಟರೆ ಮತ್ತೆ ಬೇರೆ ಏನು ಇಲ್ಲರಿ. ನಾವು ಮಾಡಿದ್ರು ಏನೋ ಒಂದು ಎರೆಹುಳ ಗೊಬ್ಬರ ಒಂದು ಯೂಸ್ ಮಾಡ್ತೀವಿ ರೀ. ಹೌದಾ? ಹ್ಞೂ ಸರ್. ಎರೆಹುಳ ಗೊಬ್ಬರ ನೀವು ತರಿಸ್ಕೊಳ್ತಿರೋ, ನೀವು ತಯಾರು ಮಾಡ್ತೀರಾ? ತರಿಸ್ಕೊಂತೀವಿ ಸರ್. ಓಹೋ. ಆಮೇಲೆ ಇಲ್ಲಿ ಎರೆಹುಳ ತಟ್ಟಿನ ಗೌರ್ಮೆಂಟ್ನವರು ಉಪಯೋಗ ಮಾಡ್ಕೊಳಕ್ಕೆ ಹೇಳ್ತಾರೆ ಸರ್, ಮಾಡ್ಕೊಂಡಾರ ಮಾಡ್ಕೊಂತಾರೆ ಸರ್. ಆಮೇಲೆ ತರೋದನ್ನು ಜಾಸ್ತಿ ಸರ್. ತರೋದು ಜಾಸ್ತಿ? ಈ ನಿಮಗೆ ಸುಲಭದಲ್ಲಿ ಹತ್ತಿರದಲ್ಲಿ ಸಿಗ್ತದೆ? ಸಿಗುತ್ತೆ ಸರ್. ಯಾರು ಎಲ್ಲೆಲ್ಲಿ ಹೆಚ್ಚಾಗಿ ಎರೆಹುಳ ಗೊಬ್ಬರ ತಯಾರಿಕೆಯಲ್ಲಿ ತೊಡಿಕೊಂಡಿದ್ದಾರೆ? ನಮ್ಗೆ ರೈತ ಸಂಪರ್ಕದಲ್ಲಿ ಸಿಗುತ್ತೆ ಸರ್. ಅಲ್ಲಿ ಸಿಗುತ್ತೆ? ಸಿಗುತ್ತೆ. ಅದ್ರ ಬೆಲೆ ಹೇಗಿರ್ತದೆ? ಕಡಿಮೆ ಸರ್, ಅದು 100 ರೂಪಾಯಿ ಇತ್ತು ಸರ್, ಈಗ ಜಾಸ್ತಿ ಆಗಿದೆ ಸರ್, ಈಗ 250 ರೂಪಾಯಿ ಒಂದು ಚೀಲ ಇದೆ ಸರ್. ಜೊತೆಗೆ ಈಗ ಯಾವುದೇ ಕೃಷಿಯನ್ನು ಮಾಡುವಂಥ ಒಂದು ಕುಟುಂಬಕ್ಕೆ ಸಾಮಾನ್ಯವಾಗಿ ಜನ ರೈತರೆಲ್ಲ ಆರ್ಥಿಕ ಹೊರೆ ಆಗ್ತದೆ, ರೈತರು ಹೆಚ್ಚೆಚ್ಚು ಸಾಲದಲ್ಲಿ ಸಿಲುಕಾಕ್ಕೊಳ್ತಾ ಇದ್ದಾರೆ, ಹೆಚ್ಚು ಲಾಭ ಇಲ್ಲ ಅಂತಕ್ಕಂಥ ಅಭಿಪ್ರಾಯಗಳೇ ಹೆಚ್ಚು ಕೇಳಿಬರ್ತಾ ಇದೆ. ನಿಮ್ಮ ಅನುಭವದ ಪ್ರಕಾರ ಏನು ಹೇಳ್ತೀರಿ ನೀವು? ಸರ್, ಅದೇನು ಈಗ ಖರ್ಚು ಜಾಸ್ತಿ ಆಗ್ಯವ್ರ ಸರ್, ಈಗ ಪ್ರತಿಯೊಂದು ಈಗ ಲೇಬರ್ದಿರಲಿ ಗೊಬ್ಬರದಿರಲಿ ಪ್ರತಿಯೊಂದು ಎಲ್ಲದಕ್ಕೂ ಕಷ್ಟ ಇದೆ ಸರ್. ಈಗ ಒಂದು ಮೆಕ್ಕೆಜೋಳ ಹಾಕಿವಿ ಅಂದ್ರೂ ಅದ್ರ ಖರ್ಚು ಒಂದು ಟೈಮ್ ಅಲ್ಲಲ್ರಿ. ನಾವು ಬೀಜ ಓಸಲಿಂದನು ನಾವು ರಾಶಿ ಮಾಡೋವ್ರಿಗೂ ಪ್ರತಿಯೊಂದು ಖರ್ಚನ ಐತೆ ಸರ್ ಅದು. ಹಂಗಾಗಿ ಖರ್ಚು ಏನ್ರಿ ಅದ್ರ ತಕ್ಕಂಗೆ ನಮ್ಗೆ ಬೆಲೆ ಸಿಕ್ಕರೆ ಒಳ್ಳೇದಾಗಿಸ್ತಾರೆ. ಈ ವರ್ಷ ನೋಡ್ರಿ 1700, 1800, 1800 ಈ ರೇಟ್ ಇತ್ತಲ್ರಿ, ಈ ವರ್ಷ ಸ್ವಲ್ಪ ತಾತ್ಪೂರ್ತಿಕ ಉತ್ತು ಮನ್ಸೈತ್ ಸರ್. 1,200-300 ಇದ್ದತ್ನಾಗ ರೈತರಿಗೆ ಲಾಸ್ ಆಗುತ್ತೆ ಸರ್. ಆ ಟೈಮ್ದಾಗ ಖರ್ಚೆಲ್ಲ ಮೈಮೇಲೆ ಬೀಳುತ್ತೆ ಸರ್. ಈ ಮಾರುಕಟ್ಟೆಯಲ್ಲಿ ಈ ಬೆಲೆ ಏರುಪೇರು ಆಗೋದಕ್ಕೆ ಕಾರಣ ಏನು? ನೀವು ಅದರಿಂದ ಅಂದರೆ ನಾವು ಸ್ವಲ್ಪ ಮಾರುಕಟ್ಟೆಯಲ್ಲಿ ನಮ್ಮ ಬೆಳೆಗೆ ಉತ್ತಮ ಬೆಲೆ ಬರಬೇಕು ಅನ್ನುವಂಥದ್ದಕ್ಕೆ ಏನು ಕ್ರಮ ಕೈಗೊಳ್ತೀರಿ? ನೀವು ಏನು ಆಲೋಚನೆ ಮಾಡ್ತೀರಿ ಸರ್? ಈಗ ನೇರವಾಗಿ ರೈತರಿಂದ ಈಗ ಇದಾಗಲ್ಲ ಸರ್, ದಲ್ಲಾಳಿ ಮುಖಾಂತರ ಹೋಗ್ತೀವಲ್ಲ ರೀ ನಾವು. ಅಲ್ಲಿ ಒಂದು ನಮ್ಗೆ ಈಗ ಅವ್ರಿಗೆಲ್ಲ ಪರ್ಸೆಂಟೇಜ್ ತೆಗೆದು ಎಲ್ಲ ಈಗ ಲಾಸ್ ಆಗುತ್ತಲ್ಲ ರೀ ನಮ್ಗೆ. ಈಗ ನಾವು ಅವ್ರ ತಕ್ಕ ಹೋಗಲ್ಲ ಅಂದ್ರೆ ನಮ್ಮ ಮಾರ್ಕೆಟ್ ಆಗಲ್ಲ. ಪ್ರತಿಯೊಂದಕ್ಕೂ ನಮ್ಗೆ ರೈತರಿಗೆ ನೇರವಾಗಿ ಎ ಪಿ ಎಂ ಸಿಗೆ ಹೋಗಲ್ವ ನೀವು? ಎ ಪಿ ಎಂ ಸಿಗೆ ಹೋಗ್ತಾರೆ. ಎ ಪಿ ಎಂ ಸಿಗೆ ಅಲ್ಲಿ ದಲ್ಲಾಳಿಗಳು ಇರ್ತಾರ? ಹೌದು ಸರ್, ಅಲ್ಲಿನೇ ಇರ್ತಾರೆ. ಅಲ್ಲ ಅಲ್ಲಿ ನೇರವಾಗಿ ಅವ್ರು ಟೆಂಡರ್ ಹಾಕ್ತಾರೆ ಸರ್, ದಲ್ಲಾಳಿಗಳು ಟೆಂಡರ್ ಹಾಕ್ತಾರೆ. ಟೆಂಡರ್ ಹಾಕ್ತಾರೆ ಸರ್. ಅಲ್ಲಿ ಹೆಂಗೆ ನಿಮಗೆ ಬೆಳೆಗೆ ತಕ್ಕ ಬೆಲೆ ಸಿಗಲ್ವ ಹೇಗೆ ಎ ಪಿ ಎಂ ಸಿ? ಅದನ್ನು ಅದು ಹೆಂಗೆ ಸರ್, ಏರುಪೇರು ಆಗಕ್ಕೆ ಒಂದು ಕಾರಣ ಇರ್ ಸರ್. ಈ ಕ್ವಾಲಿಟಿ ಮೇಲೆ ಮೇಂಟೈನ್ ಮಾಡಿದ್ರೆ ನಮ್ಗೆ ರೇಟ್ ಚೆನ್ನಾಗಿ ಸಿಗುತ್ತೆ ಸರ್. ಸಿಗುತ್ತೆ ಸರ್. ನಾವು ಈಗ ರೈತರಾಗಿಂದ ಒಂದು ಸ್ವಲ್ಪ ಮಳೆ ಬಂದು ಮೆಕ್ಕೆಜೋಳ ಇರಲಿ ಶೇಂಗಾ ಇರಲಿ ಕಪ್ಪ ಅಂತಂದ್ರೆ ರೇಟ್ ಕಡಿಮೆ ಮಾಡ್ತಾರೆ ಸರ್. ಅವರು ಗ್ರಾಮದ ಮೇಲೇನು ನೋಡ್ತಾರೆ ಸರ್, ಅವರು ಅದ್ರ ಮೇಲೆ ರೇಟ್ ಹಾಕ್ತಾರೆ ಸರ್. ನಿಮ್ಮ ಭಾಗದಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಆಗ್ತದ? ಈಗಂತ ಆಗಿಲ್ಲ ಸರ್, ಈಗ 2 ವರ್ಷದಿಂದಂತೂ ಆಗಿತ್ತು ರೀ. ಈಗ ಆಗಿಲ್ಲ. ಅನಾವೃಷ್ಟಿ ಆಗಿತ್ತ? ಅನಾವೃಷ್ಟಿ ಆಗಿತ್ತು ಸರ್. ಮಳೆ ಬರದೇನ ಆಗಿತ್ತು ಸರ್. ಓಹೋ, ತುಂಬ. ಹೌದು ಸರ್, 2-3 ವರ್ಷದಿಂದ ಸರ್ ಮಳೆನೇ ಆಗಿದ್ದಿಲ್ಲ ಸರ್, ಅಷ್ಟು ಕಷ್ಟ ಇತ್ತು. ಕೆಲವು ಕಡೆ ಈ ಬಾರಿ ಮಳೆ ಜಾಸ್ತಿ ಆಗಿ ಅತಿವೃಷ್ಟಿಯಾಗಿ ಅದು ಒಂದು ರೀತಿ ಸಮಸ್ಯೆ ಉಂಟು ಮಾಡಿ. ಸಮಸ್ಯೆ ಆಗಿದ್ರೆ ನಮ್ಮ ಭಾಗದಲ್ಲಿ ಇಲ್ಲ ಸರ್. ನಿಮ್ಮ ಭಾಗದಲ್ಲಿ ಮಳೆ ಪ್ರಮಾಣ ಕಡಿಮೆ ಹೆಂಗಾದ್ರೆ? ಕಡಿಮೆ ಇಲ್ಲ ಸರ್, ಈ ಕಡೆ ಹೆಚ್ಚಿಲ್ಲ, ಸಾಧಾರಣ ಸರ್. ಈ ಬಾರಿ ಸಾಧಾರಣ ಆಗಿದೆ ಸರ್. ಇದು ನಿಮಗೆ ವರದಾನವಾಯ್ತಾ? ಈ ವರ್ಷ ಮಾತ್ರ ವರದಾನ ಆಗಿದೆ ಸರ್. ಇದರಿಂದ ನಿಮಗೆ ಯಾವ ರೀತಿ ಉಪಯೋಗ ಆಯಿತು? ಈಗ ಹೆಚ್ಚು ಮಳೆ ಬಂದ್ರೆ ಇಲ್ಲಿ ನಮ್ಮ ಭೂಮಿ ಸ್ವಲ್ಪ ಮಸಾರೆ ಆಗೋದಕ್ಕೆ ನೀರು ಹಿಡಿದು ಅವು ಎಲ್ಲ ಬೆಳ್ಳಗಾಗಿ ಏನು ಕ್ರಾಪ್ ಬರ್ತಾ ಇಲ್ಲ ಸರ್. ಅದು ಏನೈತಲ್ಲ ರೀ, ನೀರಿನ ಅಂಶ ಕಡಿಮೆನೇ ಆಯ್ತು, ಹಂಗಾಗಿ ಸ್ವಲ್ಪ ಬೆಳೆಗಳನ್ನು ಚೆನ್ನಾಗಿ ಬೆಳೆದವ್ರು ಸರ್ ಈ ವರ್ಷ. ಸೊ ಒಂದು ನಾನು ಕೇಳಿದಾಗ ಇಲ್ಲಿ ಈ ಭಾಗದ ರೈತರ ಭೂಮಿ ಕಲ್ಲು ಜಾಸ್ತಿ ಇದೆ, ನೀರು ಇಲ್ಲೇ ಇಂಗಿಕೊಳ್ಳಲ್ಲ, ಅದು ಪೋಲಾಗಿ ಹೋಗ್ಬಿಡ್ತದೆ ಅಂತಕ್ಕಂಥದ್ದು, ಇದು ಎಲ್ಲ ಕಡೆ ಸಮಸ್ಯೆ ಇದೆಯಾ? ನಿಮ್ಮ ಹೊಲಗಳಲ್ಲಿ ಈ ಥರ ಸಮಸ್ಯೆ ಇದೆಯಾ ಸರ್? ಈ ಭೂಮಿ ಮೇಲಿಂದ ಒಂದು ಸವನತ್ತಂತೂ ಯಾರ್ದು ಹೊಲ ಇರಲ್ಲ ಸರ್, ತೆಗ್ಗು ದಿಬ್ಬ ಇದ್ದೇ ಇರುತ್ತೆ ಸರ್. ಅದು ಏನ್ರಿ, ಕಲ್ಲು ಪ್ರದೇಶ ಇತ್ತಂದ್ರೆ ಸ್ವಲ್ಪ ಕಬ್ಬಿಣ ಜಾಸ್ತಿ ಇರ್ತಲ್ರಿ, ಅಲ್ಲಿ ಸ್ವಲ್ಪ ಕ್ರಾಪ್ ಜಾಸ್ತಿ ಬರ್ತದೆ ಸರ್. ಅದು ನಿಮ್ಮ ಭಾಗದಲ್ಲಿ ಶೇಂಗಾ ಇಳುವರಿ ಹೇಗೆ ಬರ್ತದೆ? ಅಡ್ಡಿಲ್ಲ ಸರ್, ಚೆನ್ನಾಗಿ ಬರ್ತಾರೆ. ಇಲ್ಲಿ ಆದ್ರೆ ಎಷ್ಟು ಬರುತ್ತೆ ಎಕರೆಗೆ? ಎಕರೆಗೆ ಒಂದು 8-10 ಕ್ವಿಂಟಲ್ ತನಕ ಬರ್ತದೆ ಸರ್. ಯಾವ ತಳಿ ಇದು ನೀವು ಬೆಳೀತಾ ಇರೋದು ಈಗ? ನಾವು ಶೇಂಗಾ ಅಂದ್ರೆ ಗೆಜ್ಜೆ ಶೇಂಗಾ ಬೆಳಿತೀವಿ ಸರ್. ಗೆಜ್ಜೆ ಶೇಂಗಾ ಬೆಳಿತೀವಿ. ಈಗ ರೈತರು ಬೇರೆ ಬೇರೆ ಎಲ್ಲೋ ಕದ್ರಿಲೆ ಪಾಕ್ಷಿ ತಳಿ ಅಂತ ಹೇಳ್ತಾರೆ, ಅಂದರೆ ಹೆಚ್ಚು ಇಳುವರಿ ಬರೋದು, ಹೆಚ್ಚು ಕಾಯಿ ಕಟ್ಟೋದು, ಇಂಥವನ್ನೆಲ್ಲ ಹುಡುಕಾಡ್ತಾ ಇದ್ದಾರೆ. ನಿಮ್ಮ ಭಾಗದಲ್ಲಿ ಇಲ್ಲಿ ಸರ ಅದನ್ನು ಈ ಕಡೆ ಭಾಗದಾಗ ಇಲ್ಲಿ ನಮ್ಮ ಏರಿಯಾದಾಗ ಹಾಕ್ಯಾರ ಸರ್ ಕದ್ರಿಲೇಪ ಅಂತೇಳಿ ಹೊಸ ತಳಿ ಬಂದತ್ತಲ್ರಿ, ಅದು ಏನಾಗ ಸರ ನಮ್ಮ ಭೂಮಿಗೆ ಜರ್ಮಿಷನ್ ಕಡಿಮೆ ಬಂದ್ಬಿಡತ್ತೆ ಸರ್. ಅದು ಹೌದಾ? ಹೊಸದಾಗಿ ಸರ್ ಈ ವರ್ಷ ಅದು ಈಗಿನ ಇಳುವರಿ ಬಂದಿಂದೆ, ಅದು ಎಷ್ಟು ಪ್ರಮಾಣ ಬಂತು ಎಷ್ಟು ಇಲ್ಲ ತಂದು ಇನ್ನ ಕ್ರಾಪ್ ತೆಗೆದಿಲ್ಲ ಸರ್. ಹೌದಾ? ಕೆಲವು ಕಡೆ ಎಲ್ಲ ಹೇಳ್ತಾರೆ ತುಂಬಾ ಬೆಳೆ ಇಳುವರಿ ಬರ್ತದೆ. ನಮ್ಮ ಕೊಪ್ಪಳ ಡಿಸ್ಟಿಕ್ನಾಗ ನಾ ಯಾರು ಹಾಕಿಲ್ಲ ಸರ್, ಈ ಸಲ ಹಾಕ್ಯಾರ ಸರ್ ಅವರು. ಇದು ಈ ಸಲ ಇಲ್ಲಿ ಹವಾಮಾನಕ್ಕ ಇಲ್ಲಿಂತ ಅಂತ ಭೂಮಿಗೆ ಅದು ಒಂದಕ್ಕೆ ಅಂದು ಇಳುವರಿ ಬಂದ್ರೆ ಎಲ್ಲ ರೈತರು ಹಾಕಕ್ಕ ಲಾಭ ಆತಂದ್ರೆ ಒಳ್ಳೇದು ಸರ್. ಅದು ಈಗ ಆ ಕಡೆ ದಾವಣಗೆರೆ ಚಿತ್ರದುರ್ಗ ಆ ಕಡೆ ಚೆನ್ನಾಗಿ ಬರ್ತಂತ ಸರ್. ಅದು ಅಲ್ಲಿದ್ದನ ಇಲ್ಲಿ ರೈತರು ತರಿಸಿ ಹಾಕ್ಯಾರ ಸರ್, ಅದು ಈ ವರ್ಷ ಗೊತ್ತಾಗುತ್ತೆ ನೋಡಿ ಸರ್ ಏನಾಗ್ತದೆ. ಓಹೋ, ನೀವು ತೋಟಗಾರಿಕೆ ಬೆಳೆಗೆ ಏನಾದರೂ ಪ್ರಯತ್ನ ಮಾಡಿದ್ರೆ? ತೋಟಗಾರಿಕೆ ಬೆಳೆ ಮಾಡಿಲ್ಲ ಸರ್ ನಾವಂತೂ ಇಲ್ಲಿವರೆಗೆ ಮಾಡಿಲ್ಲ. 10 ಎಕರೆ ಭೂಮಿ ಇದೆ ಅಂತ ಹೇಳ್ತೀರಿ, ಏನೋ ತೋಟಗಾರಿಕೆ ಬೆಳೆಗಳು ವಾರ್ಷಿಕ ಬೆಳೆಗಳಿಗೆ ಪ್ರಯತ್ನ ಮಾಡಿದ್ರೆ? ಮಾಡಿಲ್ಲ ಸರ್, ಮಾಡಿಲ್ಲ. ಆ ಬಗ್ಗೆ ಏನಾದ್ರು ಆಲೋಚನೆಗಳು ಮುಂದೆ? ಮುಂದೆ ನೋಡೋಣ ಸರ್, ಈಗಂತೂ ಇಲ್ಲರಿ. ಈಗ ಮರಿಬೇಸ ಬರ್ರಿ, ನೀವು ಸರ್ಕಾರದಿಂದ ಕೃಷಿ ಇಲಾಖೆ ಆಗಿರ್ಬೋದು, ಕೇಂದ್ರ ಸರ್ಕಾರದ ಯೋಜನೆಗಳಾಗಿರ್ಬೋದು, ಯಾವ ಯೋಜನೆಗಳಲ್ಲಿ ಯಾವ್ಯಾವ ರೀತಿಯ ಸೌಲಭ್ಯಗಳನ್ನ ತೊಗೊಂಡಿದ್ದೀರಿ ಒಬ್ಬ ರೈತರಾಗಿ? ಸರ್ ನಮ್ಮ ಲೆಕ್ಕ ನೋಡೋಕೆ ಸರ್, ಇವಾಗ ನಾವು ಒಂದು ಉಳ್ಳಾಗಡ್ಡಿ ಶೆಡ್ ತೋಟಗಾರಿಕೆಯಿಂದ ಒಂದು ಸಬ್ಸಿಡಿ ಪ್ರಕಾರ ಮಾಡ್ಕೊಂಡಿರಿ ಸರ್ ನಾವು. ಉಳ್ಳಾಗಡ್ಡಿ ಶೆಡ್ ಕೊಟ್ಟಿದ್ದಾರೆ? ಕೊಟ್ಟಾರೆ ಸರ್, ಕೊಟ್ಟಾರೆ. ಹಾಂ ಹಾಂ, ಅದಕ್ಕೆ ಎಷ್ಟು ಖರ್ಚು ಬಂತು, ನೀವೆಷ್ಟು ಹಣ ಹಾಕಿದ್ರಿ, ಸರ್ಕಾರ ಎಷ್ಟು ಕೊಡ್ತು, ಹೇಗೆ ಸರ್? ಅದು ನಮ್ಗೆ 1,20,000-30,000 ಖರ್ಚು ಬಂತು ನಮ್ಗೆ ಸ್ವಂತ ನಾವು ಮಾಡಿದ. ಅವರು ಸಬ್ಸಿಡಿ 86,000 ಚಿಲ್ಲರೆ ನಮ್ಗೆ ದುಡ್ಡು ಹಾಕ್ಯಾರ ಸರ್ ಅವರು. ಹೌದಾ? ಹ್ಞೂ. ಈಗ ನೀವು ಆ ಈರುಳ್ಳಿ ಶೆಡ್ ಏನು ಮಾಡ್ಕೊಂಡ್ರಲ್ಲ, ಎಷ್ಟು ದಿನಗಳಾಯ್ತು ಈಗ ಮಾಡಿಕೊಂಡು? ಎಷ್ಟು ಈಗ ಒಂದು 6 ತಿಂಗಳಾಯ್ತು ಸರ್. 6 ತಿಂಗಳಾಗಿದೆ. ನಿಮಗೆ ಅದರಿಂದ ಉಪಯೋಗ ಆಗ್ತದೆ? ಈಗ ನಾವು ಈಗ ಸದ್ಯ ಏನು ಮಾಡ್ತೀವಿ, 1 ಎಕರೆ ಉಳ್ಳಾಗಡ್ಡಿ ಹಾಕಿ ಅದಕ್ಕೆ ನೆರಳಿಗೆ ಒಣಗಿಸಿ ತುಂಬ ರೇಟ್ ಇದ್ದಾಗ ನಾವು ಅದನ್ನ ಉಪಯೋಗ ಮಾಡ್ಕೋಬಹುದು ಸರ್. ಅದನ್ನ ಹೊಸದಾಗಿ ಮಾಡಿವಲ್ಲ ಸರ್, ಈಗ ಅದನ್ನ ಉಪಯೋಗ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ಬೇಕು ಸರ್ ನಾವೀಗ. ಅಂದರೆ ಈರುಳ್ಳಿ ಶೆಡ್ಡಿಂದ ಈರುಳ್ಳಿ ಬೆಳೆಗಾರರು ಲಾಭ ಮಾಡ್ಕೊಳ್ಳಿಕ್ ಸಾಧ್ಯತೆ ಇದೆ. ಸಾಧ್ಯತೆ ಇದೆ ಸರ್, ಯಾಕಂದ್ರೆ ಯಾವಾಗ್ಲೇ ಮಾರ್ಕೆಟಲ್ಲಿ ಕೊಡ್ಲೇಬೇಕಂತ ಏನಿಲ್ಲ. ಏನಿಲ್ಲ ಸರ್, ಬೆಲೆ ಇಲ್ದಾಗ ಮನೇಲಿ ಅದನ್ನ ಈರುಳ್ಳಿ ಶೆಡ್ಡಲ್ಲಿ ಸ್ಟಾಕ್ ಮಾಡ್ಕೊಬೋದು ಸರ್, ರೇಟ್ ಬಂದಾಗ ನಾವು ಕೊಡ್ಬೋದು. ಹ್ಮ್ ಹ್ಮ್, ಒಳ್ಳೆ ನಮ್ಗೆ ಅದೊಂದು ಬಹಳ ತೋಟಗಾರಿಕೆಯಿಂದ ನಮ್ಗೆ ಉಪಯೋಗ ಮಾಡಿ ಅನುಕೂಲ ಆಗಿದೆ. ಅನುಕೂಲ ಆಗಿದೆ ಸರ್. ಬೇರೆ ಯಾವ ರೀತಿ ಲಾಭಗಳು ಸಿಕ್ಕಿದೆ ನಿಮಗೆ ಬೇರೆ ಏನಾದರೂ ತಗೊಂಡಿದ್ರೆ? ಈ ಸ್ಪ್ರಿಂಕ್ಲರ್ ಆಗಿರ್ಬೋದು, ಹನಿ ನೀರಾವರಿ ಅದು ರೈತ ಸಂಪರ್ಕಲಿಂದ ನಮ್ಗೆ ಸ್ಪ್ರಿಂಕ್ಲರ್ ತಗೊಂಡ್ರಿ ಸರ್. ಆಮೇಲೆ ನೆಟಾ ಫೇಮ್ಲಿಂದ ಡ್ರಿಪ್ ಇರಿಗೇಷನ್ ಮಾಡ್ಕೊಂಡ್ರಿ ಸರ್. ಇದರಿಂದ ಏನು ನಿಮ್ಗೆ ಯಾವ ರೀತಿ ಬದಲಾವಣೆ ಆಯ್ತು ಈಗ ಸರ್? ಸ್ಪ್ರಿಂಕ್ಲರ್ಲಿಂದ ನಾವು ಭೂಮಿಗೆ ನೀರು ಕಟ್ಟಿದ್ರೆ ತೇವಾಂಶ ಜಲ್ದಿ ಹಾರಿಬಿಡುತ್ತೆ ಸರ್. ನೀರು ಕಟ್ಟಿದ್ರೆ ಇದು ನಾವು ಸ್ಪ್ರಿಂಕ್ಲರ್ ಹಚ್ತೀವಲ್ರಿ, ತೇವಾಂಶ ಜಾಸ್ತಿ ಇರುತ್ತೆ ಸರ್. ಅದು ಯಾವಾಗಲೂ ಇರುತ್ತೆ, ಇಳುವರಿ ಸ್ವಲ್ಪ ಚೆನ್ನಾಗಿ ಬರುತ್ತೆ ಸರ್ ಅದು. ಹ್ಞೂ ಹ್ಞೂ, ಸ್ಪ್ರಿಂಕ್ಲರ್ಲಿಂದ ಸರ್. ಹ್ಞೂ ಹ್ಞೂ, ಒಟ್ಟು ಇದರಿಂದ ಉಪಯೋಗ ಆಗಿದೆ? ಉಪಯೋಗ ಆಗಿದೆ ಸರ್. ಬೇರೆ ನೀರು ಕಡಿಮೆ ಇದ್ರೂ ಸತ್ಯ ನಮ್ಗೆ, ನಾವು 2 ಎಕರೆ ನೀರು ಕಟ್ಟಿದ್ರು ಸರ್ ಸಾಲಿಗೆ, ಇನ್ನು 1 ಎಕರೆದಾಗ ನೀರು ಎಷ್ಟು ಹೋಗುತ್ತೆ ಅಷ್ಟು ನಮ್ಗೆ ನೀರನ್ನು ಉಳಿತಾಯ ಆಗುತ್ತೆ ಸರ್. ನೀರು ಉಳಿತಾಯ ಆಗ್ತದೆ ಸರ್, ನೀರಿನ ಬಳಕೆಯು ಸಹಿತ ಮಿತವಾಗ್ತದೆ, ಕಡಿಮೆ ಆಗುತ್ತೆ ಸರ್. ಹಾಗಾದ್ರೆ ಈಗ ನಿಮ್ಮ ಕೊಳವೆ ಬಾವಿಯ ನೀರು ಇನ್ನು ಹೆಚ್ಚು ತಿಂಗಳವರೆಗೂ ಬರುತ್ತೆ ನಿಮಗೆ? ಬರ್ತ ಸರ್, ಬರ್ತ. ಕೆಲವು ಕಡೆ ಈ ಖಾಲಿ ಆಯ್ತು, ನೀರು ಕಮ್ಮಿ ಆಗಿದೆ ಅನ್ನೋದಿಲ್ಲ? ಇಲ್ಲ ಸರ್, ಅದು ಯಾಕಂದ್ರೆ ನೀರು ನಾವು 5 ಎಕರೆ ಮಾಡೋ ಬದಲು ನಾವು ಇನ್ನೂ 1-2 ಎಕರೆ ಹೆಚ್ಚು ಮಾಡಿದ್ರೆ ನಡೀತೀವಿ ಸರ್. ಓಹೋ, ಒಟ್ಟು ಈ ಸರ್ಕಾರದ ಕೃಷಿ ಇಲಾಖೆಯ ಕೆಲವು ಯೋಜನೆಗಳಿಂದ ಉಪಯೋಗ ಇದೆ, ಸರಿಯಾಗಿ ಸಮರ್ಪಕವಾಗಿ ಬಳಸ್ಕೊಳ್ಬೇಕು ರೈತ. ಅದ ಮೇನ್ ಸರ್, ನಮ್ಗೆ ಹೋಗಿ ಅದರಿಂದ ಉಪಯೋಗ ಮಾಡ್ಕೋಬೇಕಂತಂದ್ರೆ ನಾವು ಎಲ್ಲ ಸೌಕರ್ಯ ಇರ್ತಾವಲ್ರಿ, ನಾವು ಉಪಯೋಗ ಮಾಡ್ಕೋಬೇಕು ಸರ್ ಅಷ್ಟೇ. ಮತ್ತೆ ಕೇಂದ್ರ ಸರ್ಕಾರದ ಯೋಜನೆಗಳು ಯಾವ್ದಾದ್ರು, ಕಿಸಾನ್ ಸಮ್ಮಾನ ಆಗಿರ್ಬೋದು, ಬೇರೆ ಆರ್ಥಿಕ ಧನ ಸಹಾಯಗಳಾಗಿರ್ಬೋದು, ಇಂಥ ತಗೊಂಡಿದ್ರೆ? ಈಗಂತೂ ಕೊಡ್ತಾರ ಸರ್ ಕೇಂದ್ರ ಸರ್ಕಾರದಿಂದ, ಒಂದು 4 ತಿಂಗಳಿಗೊಮ್ಮೆ ಒಂದು 2,000-2,500 ರೂಪಾಯಿ ದುಡ್ಡು ಜಮಾ ಮಾಡ್ತಾರೆ ಸರ್. ಮಾಡ್ತಾರೆ? ಹ್ಞೂ ಸರ್. ಅದು ನಿಮ್ಗೆ ಸಪೋರ್ಟಿವ್ ಆಗ್ತಿದೆಯಾ? ಆಗುತ್ತೆ ಸರ್, ಮತ್ತೆ ಅದಕ್ಕೆ ಅದು. ಹ್ಞೂ ಹ್ಞೂ, ಒಳ್ಳೇದು ಮರಿಬಸಪ್ಪರ. ಈಗ ರೈತರು ಹತಾಶರಾಗುವವರು ಇದ್ದಾರೆ, ಕೆಲವರು ಅದನ್ನ ತುಂಬ ಚಾಲೆಂಜಿಂಗ್ ಆಗಿ ತಗೊಂಡು ಕೃಷಿಯಲ್ಲಿ ಅಭಿವೃದ್ಧಿ ಹೊಂದುವವರು ಇದ್ದಾರೆ. ನಿಮ್ಮ ಅನುಭವ ಏನು ಹೇಳುತ್ತೆ, ನಮ್ಮ ಕೇಳುಗ ರೈತರಿಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ? ಸರ, ನಾವು ಭೂಮಿ ಜೊತೆಗೆ ಯಾವ ಥರ ಹೊಂದ್ಕೊಂಡು ಹೋಗ್ತೀವಿ ಸರ್, ನಾವು ಅದನ್ನ ಯಾವ ಥರ ನಾವು ಫಲವತ್ತತೆಯನ್ನು ಮಾಡಿ ಅದ್ರ ಜೊತೆಗೆ ನಾವು ಎಷ್ಟು ಕಷ್ಟಪಟ್ಟು ನಾವು ಬೆಳೆ ಬೆಳ್ಕೊಂತೀವಿ ಅಷ್ಟು ಲಾಭದಾಯಕ ಆಗುತ್ತೆ ಸರ್. ನಾವು ಇಲ್ಲ ಏನೋ ಮಾಡಿ ಸುಮ್ಮನೆ ಬಿತ್ತಿ ನಾವು ಎಲ್ಲೇ ಅಡ್ಡಾಡಿ ಎಲ್ಲೇ ಬಂದೆ ಅಂದ್ರೆ ಅದೇನು ಬೆಳೆ ಬರಲಾರದು ಸರ್. ಅದು ನಾವು ಎಷ್ಟು ಕಷ್ಟಪಡ್ತೀವಿ ಅಷ್ಟು ಫಲ ಸಿಕ್ಕೇ ಸಿಗುತ್ತೆ. ನಿಮ್ಮ ಕುಟುಂಬದ ಮಕ್ಕಳಿಗೆ ಕೃಷಿಯನ್ನು ತುಂಬ ಆಸಕ್ತಿಯಿಂದ ಪ್ರೀತಿಯಿಂದ ಅವರು ಇದನ್ನ ಅನುಸರಿಸಲಿ ಅನ್ನುವಂಥ ಮನೋಭಾವನೆಗಳು ಬೆಳೆಸ್ತಾ ಇದ್ದಾರೆ? ಹೌದು ಸರ್, ಈಗ ಡಿಗ್ರಿ ಮುಗಿಸ್ಯಾನ ಸರ್ ಇರೋನು, ಅವನು ಈಗ ಸದ್ಯ ಈಗ ಇದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನಾಗ ಹೊಂಟಾನ ಸರ್ ಈಗ ಸದ್ಯ. ಹ್ಞೂ ಹ್ಞೂ, ಅಂದರೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಕೃಷಿಯಲ್ಲಿದ್ದಾರೆ? ಕೃಷಿಯಲ್ಲಿದ್ದಾರೆ ಸರ್, ಕೃಷಿಯಲ್ಲಿದೆ ಕೃಷಿ ವಿಭಾಗ ಕೃಷಿಯಲ್ಲಿ ಕೃಷಿ ತೋಟಗಾರಿಕೆ ತೋಟದಿಂದ ಕೆಲಸ ಮಾಡ್ಕೊತಾ ಹೊಂಟಾನ ಸರ್. ಹೌದಾ? ಹ್ಞೂ. ಸೊ ಅವ್ರಿಗೂ ಆಸಕ್ತಿ ಇದೆ? ಆಸಕ್ತಿ ಇದೆ ಕೃಷಿಯಲ್ಲಿ ಒಂದು ಉತ್ತಮ ಜೀವನವನ್ನು ಸಾಗಿಸಲು ಆಸಕ್ತಿ ಇದೆ ಸರ್. ಒಳ್ಳೆಯದು ಮುರಿಬಸಪ್ಪವರೆ, ನಮ್ಮ ಆಕಾಶವಾಣಿ ಹೊಸಪೇಟೆಯ ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ರೈತ ಬಾಂಧವರೇ. ಇದುವರೆಗೆ ಕೃಷಿ ಅನುಭವ ಕುರಿತು ಕೊಪ್ಪಳ ತಾಲೂಕು ಚಿಲಕಮುಖಿ ಗ್ರಾಮದ ರೈತರಾದ ಶ್ರೀ ಮರಿಬಸಪ್ಪ ಹಾಸಗಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ಕೇಳೋಣ ರೈತರಿಗೆ ಸಲಹೆ. ಇನ್ನು ನಮ್ಮ ತೋಟಗಾರಿಕೆ ಬೆಳೆದಂಥ ಇದು ಹಣ್ಣಿನ ಬೆಳೆಗಳಲ್ಲಿ ಮುಖ್ಯವಾಗಿ ಬಾಳೆ ಬೆಳೆಯಲ್ಲಿ ಸೀಗಾಟೋಕ ಎಲೆಮಚ್ಚೆ ರೋಗ ಅಂತಕ್ಕಂಥ ಒಂದು ರೋಗ ಬರ್ತಕ್ಕಂಥ ಸಂಭವ ತುಂಬ ಹೆಚ್ಚಿದೆ. ಈ ಸೀಗಾಟೋಕ ಎಲೆಮಚ್ಚೆ ರೋಗದ ಮುಖ್ಯವಾದಂಥ ಒಂದು ಹತೋಟಿ ಕ್ರಮಗಳು ಅಂತ ಹೇಳ್ಬಿಟ್ರೆ, ರೋಗದ ಪ್ರಾರಂಭದ ಹಂತದಲ್ಲಿ ಇದಕ್ಕೆ ನಾವು ಥಯೋಫಿನೆಟ್ ಮಿಥೈಲ್ ಅಂತಕ್ಕಂಥ ಒಂದು ಶಿಲೀಂದ್ರನಾಶಕವನ್ನು ಪ್ರತಿ 1 ಗ್ರಾಮನ್ನು ಪ್ರತಿ 1 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿದಾಗ ಬಾಳೆ ಬೆಳೆಯಲ್ಲಿ ಸೀಗಾಟೋಕ ಎಲೆಮಚ್ಚೆ ರೋಗವನ್ನು ಹತೋಟಿ ಮಾಡಬಹುದು. ಇನ್ನು ಬಾಳೆ ಬೆಳೆಗೆ ಬರ್ತಕ್ಕಂಥ ಬಹಳ ಭಯಾನಕವಾದಂಥ ಒಂದು ರೋಗ ಅಂತೇಳಿದರೆ ನಂಜಾಣು ರೋಗ. ಈ ನಂಜಾಣು ರೋಗ ಬಂದಂತಹ ಗಿಡಗಳು ಸರಿಯಾಗಿ ಬೆಳೆಯೋದಿಲ್ಲ, ಗಿಡಗಳು ಬಹಳ ಕುಬ್ಜವಾಗಿರ್ತವೆ. ಅದೇ ರೀತಿಯಲ್ಲಿ ಗಿಡಗಳಲ್ಲಿ ಎಲೆಗಳು ಒಟ್ಟೊಟ್ಟಾಗಿ ತುದಿಯಲ್ಲಿ ಮಾತ್ರ ಶೇಖರಗೊಂಡಿರ್ತವೆ. ಈ ನಂಜಾಣು ರೋಗದಿಂದ ಯಾವುದೇ ಪ್ರಯೋಜನವಿಲ್ಲ. ಈ ನಂಜಾಣು ರೋಗ ಬಂದಿರತಕ್ಕಂಥ ಒಂದು ಬಾಳೆ ಸಸಿಗಳನ್ನು ಮೊದಲು ಕಿತ್ತು ಹಾಕಬೇಕು. ನಂತರ ಈ ನಂಜಾಣು ರೋಗವನ್ನು ಪ್ರಸಾರ ಮಾಡ್ತಕ್ಕಂಥ ಒಂದು ಉಳಿವಿನ ಹತೋಟಿಗಾಗಿ 2 ಮಿಲಿಲೀಟರ್ ಡೈಮೆಥಯೋಟ್ ಅಥವಾ ರೋಗಾರನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿಂಪಡಿಸಿದಾಗ ನಂಜಾಣು ರೋಗವನ್ನು ಪ್ರಸಾರ ಮಾಡ್ತಕ್ಕಂಥ ಹುಳುವಿನ ಹತೋಟಿಯನ್ನು ಮಾಡಬಹುದು. ಈಗಾಗಲೇ ಮಾವು ಕೂಡ ಈ ಒಂದು ಭಾಗದಲ್ಲಿ ಹೂ ಬಿಟ್ಟು ಕಾಯಿ ಕಟ್ತಕ್ಕಂಥ ಒಂದು ಹಂತದಲ್ಲಿದೆ. ಈ ಮಾವಿನ ಬೆಳೆಯಲ್ಲಿ ಬರ್ತಕ್ಕಂಥ ಬಹುಮುಖ್ಯವಾದಂಥ ಒಂದು ರೋಗ ಅಂತೇಳಿದರೆ ಬೂದಿ ರೋಗ. ಬೂದಿ ರೋಗ ಎಲೆ ಮೇಲೆ ಮೊದಲು ಕಾಣಿಸಿಕೊಳ್ಳುತ್ತದೆ. ಆ ನಂತರ ಈ ಒಂದು ರೋಗವು ನಮ್ಮ ಒಂದು ಈ ಹೂ ಗೊಂಚಲಿಗೆ ಬಂದುಬಿಟ್ಟು ಎಲ್ಲ ಹೂಗಳು ಮತ್ತು ಕಾಯಿಗಳು ಉದುರುವ ಸಂಭವ ಬಹಳಷ್ಟು ಹೆಚ್ಚಿರ್ತದೆ. ಆದ್ದರಿಂದ ಇದರಲ್ಲಿ ಇಳುವರಿ ಸಾಕಷ್ಟು ನಷ್ಟ ಆಗುತ್ತೆ. ಇನ್ನು ಮಾವಿನ ಬೆಳೆಯಲ್ಲಿ ಬೂದಿ ರೋಗದ ಹತೋಟಿಗೋಸ್ಕರ ಪ್ರತಿ 1 ಲೀಟರ್ ನೀರಿನಲ್ಲಿ 3.5 ಗ್ರಾಂ ನೀರಿನಲ್ಲಿ ಕರೆತಕ್ಕಂಥ ಗಂಧಕ ಅಥವಾ ಕಾರ್ಬಾಂಡೈಜಿಯಂ ಅಂತಕ್ಕಂಥ ಶಿಲೀಂದ್ರನಾಶಕವನ್ನು ಪ್ರತಿ ಲೀಟರ್ನಲ್ಲಿ ಬೆಲೆ ಸಿಂಪಡಿಸಿದಾಗ ಈ ಮಾವಿನ ಬೆಳೆಯಲ್ಲಿ ಬೂದಿ ರೋಗ ಹತೋಟಿ ಮಾಡಬಹುದು. ಇನ್ನು ಸಪೋಟ ಬೆಳೆಯೂ ಕೂಡ ಬೇಸಿಗೆ ಬಂದಂಗೆಲ್ಲ ಸಾಕಷ್ಟು ಬರ್ತಾ ಇರ್ತದೆ. ಈಗಾಗಲೇ ಸಪೋಟ ಬೆಳೆಯೂ ಕೂಡ ಹೂ ಬಿಡುವ ಮತ್ತು ಕಾಯಿ ಕಟ್ಟುವ ಮತ್ತು ಕಾಯಿ ಬಲಿತಕ್ಕಂಥ ಹಂತದಲ್ಲಿರ್ತದೆ. ಈ ಸಪೋಟ ಬೆಳೆಯಲ್ಲಿ ಕೂಡ ಕಪ್ಪು ಮಸಿ ರೋಗವನ್ನು ಹತೋಟಿ ಮಾಡೋದು ಬಹಳ ಸುಲಭ. ಮೊದಲು ಕಪ್ಪು ಮಸಿ ಬಂದಿರತಕ್ಕಂಥ ಒಂದು ಗಿಡಗಳಿಗೆ ಮೊದಲು ನೀರನ್ನು ಸಿಂಪಡಣೆ ಮಾಡಬೇಕು. ನಂತರ ಇದಕ್ಕೆ ಆಕಳ ಗಂಜನ್ನು ಕೂಡ ಸಿಂಪಡಣೆ ಮಾಡಬಹುದು. ಅಥವಾ ನಾವು ಇದನ್ನು ನಾವು ರಾಸಾಯನಿಕದಿಂದ ಹತೋಟಿ ಮಾಡಬೇಕು ಅಂತೇಳಿದರೆ ಈ ಕಪ್ಪು ಮಸಿ ರೋಗವನ್ನು ಹತೋಟಿ ಮಾಡಲಿಕ್ಕೆ ಪ್ರತಿ ಒಂದು ಲೀಟರ್ ನೀರಿಗೆ 3.5 ಗ್ರಾಂ ಅಥವಾ 3 ಗ್ರಾಂ ನೀರಿನಲ್ಲಿ ಕರ್ತಕ್ಕಂಥ ಗಂಧಕವನ್ನು ಪ್ರತಿ ಲೀಟರ್ ನೀರು ಬೆರೆಸಿ ಸಿಂಪಡಣೆ ಮಾಡಿದಾಗ ಸಪೋಟ ಬೆಳೆಯಲ್ಲಿ ಕಪ್ಪು ಮಸಿ ರೋಗವನ್ನು ನಾವು ಹತೋಟಿ ಮಾಡಬಹುದು. ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ. ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ. ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು. ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ. ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700 01 4242 8700 01 4242. ರೈತ ಬಾಂಧವರೇ, ಈಗ ಕೇಳೋಣ ಒಂದು ಕೃಷಿ ಗೀತೆ. We'll be right back. ಬಸವರಿಗೆ ಬಾಗಿ ಉಳುಮೆಯನ್ನು ಮಾಡಬೇಕು, ಬಿಸಿಲಿಗೆ ಕೀಟಕೋಶ ಹರಡಬೇಕು, ಬರೇ ತೊಗರಿ ಬೆಳೆಯುವುದನ್ನು ಬಿಡಬೇಕು, ಬ್ಯಾರೆ ಬ್ಯಾರೆ ಬೆಳೆಗಳನ್ನು ಬಿತ್ತಬೇಕು. ಹೆರಿಯೋದಿಸ್ಗ ಹೆಡಮುರುಗಿ ಬಿಗಿಬೇಕಂತ ಇದೇ ಸರಿದಿ, ಇದೇ ಖರೀದಿ, ಇದೇ ಸರಿದಿ, ಇದೇ ಖರೀದಿ. ರೈತರೆಲ್ಲ ಒಂದೇ ಸನಕ್ಕೆ ಬಿತ್ತುದ ಕಲಿಬೇಕು, ಬಿತ್ತುವಾಗ ಜೋಳ ಪುಂಡಿ ಕೂಡಿಸಬೇಕು. ರೈತರೆಲ್ಲ ಒಂದೇ ಸನಕ್ಕೆ ಬಿತ್ತುದ ಕಲಿಬೇಕು, ಬಿತ್ತುವಾಗ ಜೋಳ ಪುಂಡಿ ಕೂಡಿಸಬೇಕು. ಕವಲು ಕೋಲು ನೆಟ್ಟು ಹಕ್ಕಿ ಕರೆಯಲಬೇಕು, ಕವಲು ಕೋಲು ನೆಟ್ಟು ಹಕ್ಕಿ ಕರೆಯಲಬೇಕು. ಬೇಗ ಬೇಗ ಬಿತ್ತಿ ಕೆಲಸ ಮುಗಿಸಲೇಬೇಕು, ಬೇಗ ಬೇಗ ಬಿತ್ತಿ ಕೆಲಸ ಮುಗಿಸಲೇಬೇಕು. ಹೆರಿಯೋ ಕಿಸ್ಕ ಹೆಡಮುರುಗಿ ಬಿಗಿಬೇಕಂತ ಇದೇ ಸರಿದಿ, ಇದೇ ಖರೀದಿ, ಇದೇ ಸರಿದಿ, ಇದೇ ಖರೀದಿ. ಬೇಗ ಬರುವ ತಳಿಯನ್ನು ಬಳಸಬೇಕು, ಪೀಡೆ ಗಂಜಿ ಬದುಕದಿರುವ ಗುಣವಿರಬೇಕು. ಬೇಗ ಬರುವ ತಳಿಯನ್ನು ಬಳಸಬೇಕು, ಪೀಡೆ ಗಂಜಿ ಬದುಕದಿರುವ ಗುಣವಿರಬೇಕು. ಮೋಹಕ ಬರೆಯ ಹಾಕಿ ಹುಳುವ ಗಮನಿಸಬೇಕು, ಮೋಹಕ ಬರೆಯ ಹಾಕಿ ಹುಳುವ ಗಮನಿಸಬೇಕು. ಹುಳದ ಸಂಖ್ಯೆ ನೋಡಿ ಕ್ರಮವ ಜರುಗಿಸಬೇಕು, ಸಂಖ್ಯೆ ನೋಡಿ ಕ್ರಮವ ಜರುಗಿಸಬೇಕು. ಹೆರಿಯೋದಿಸ್ಗ ಹೆಡಮುರುಗಿ ಬಿಗಿಬೇಕಂತ ಇದೇ ಸರಿದಿ, ಇದೇ ಖರೀದಿ, ಇದೇ ಸರಿದಿ, ಇದೇ ಖರೀದಿ. ಕಷಾಯ ಬೇಕೇ ಬೇಕು, ತಂಬಾಕಿನ ಕಷಾಯ ಕೂಡ ತಯಾರಿಸಬೇಕು. ಬೇವು ಮೆಣಸು ಕಷಾಯ ಬೇಕೇ ಬೇಕು, ತಂಬಾಕಿನ ಕಷಾಯ ಕೂಡ ತಯಾರಿಸಬೇಕು. ಆಕಳ ಸಗಣಿ ಮೂತ್ರ ಬಳಸಲಬೇಕು, ಆಕಳ ಸಗಣಿ ಮೂತ್ರ ಬಳಸಲಬೇಕು. ಕತ್ತಿ ಕಂಡ ಒಡನೆ ಕ್ರಮ ಜರುಗಿಸಬೇಕು, ಕತ್ತಿ ಕಂಡ ಒಡನೆ ಕ್ರಮ ಜರುಗಿಸಬೇಕು. ಹೆರಿಯೋದಿಸ್ದ ಹೆಡಮುರುಗಿ ಬಿಗಿಬೇಕಂತ ಇದೇ ಸರಿದಿ, ಇದೇ ಖರೀದಿ, ಇದೇ ಸರಿದಿ, ಇದೇ ಖರೀದಿ. ಔಷಧಿಯನ್ನು ಬೇಕಾದರೆ ಒಮ್ಮೆ ಬಳಸಿರಿ, ಸಾಧ್ಯವಿರುವಷ್ಟು ಅದನ್ನು ದೂರ ತಳ್ಳಿರಿ. ಔಷಧಿಯನ್ನು ಬೇಕಾದರೆ ಒಮ್ಮೆ ಬಳಸಿರಿ, ಸಾಧ್ಯವಿರುವಷ್ಟು ಅದನ್ನು ದೂರ ತಳ್ಳಿರಿ. ನಿಸರ್ಗದ ತತ್ವಗಳನ್ನು ಪಾಲಿಸಿರಿ, ನಿಸರ್ಗದ ತತ್ವಗಳನ್ನು ಪಾಲಿಸಿರಿ. ಕಡಿಮೆಯಾಗುತ್ತಾದ

ಆಂಟಿ, ಎಬಿಎಆರ್ಕೆ ಕಾರ್ಡ್ ಇದ್ರೆ ಸರ್ಕಾರದಿಂದ ಉಚಿತವಾಗಿ ಚಿಕಿತ್ಸೆ ಸಿಗುತ್ತಂತೆ. ಎಲ್ ಮಾಡಿಸ್ಬೇಕು ಕಾರ್ಡು?